ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2025 ಮಂಡನೆ, ಆಡಳಿತ ಪಕ್ಷಗಳ ನಾಯಕರಿಂದ ಸಮರ್ಥನೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭೇಟಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಮುಖ ಹೆದ್ದಾರಿ ಯೋಜನೆಗಳ ಅನುಮೋದನೆಗಳಿಗೆ ಮನವಿ. 416 ಕೋಟಿ ನಿವ್ವಳ ಲಾಭ ಗಳಿಸಿದ ಮೈಸೂರು ಸೋಪ್ ಸ್ಯಾಂಡಲ್ ಫ್ಯಾಕ್ಟರಿ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಗೆ ವಿರೋಧ, ಬೆಂಗಳೂರಿನಲ್ಲಿ ಇಂದಿನಿಂದ ಬಿಜೆಪಿ ಅಹೋರಾತ್ರಿ ಧರಣಿ. ಹಾಗೂ ದೆಹಲಿಯಲ್ಲಿ ಕರ್ನಾಟಕ ಭವನ ಲೋಕಾರ್ಪಣೆಗೊಳಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಸೂರ್ಯಕಾಂತಿ ಬೆಳೆಯ ಸುಧಾರಿತ ತಾಂತ್ರಿಕ ಪದ್ದತಿಗಳನ್ನು ಕುರಿತು ಡಾ ಶ್ರೀನಿವಾಸ ರೆಡ್ಡಿ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ನಂತರ ತಿಪಟೂರು ತಾಲೂಕು ಅರಳಗುಪ್ಪೆಯ ವಿಶಾಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು ಪ್ರಸಾರವಾಗಲಿದೆ. ಈಗ ಮೊದಲಿಗೆ ಸೂರ್ಯಕಾಂತಿ ಬೆಳೆಯ ಸುಧಾರಿತ ತಾಂತ್ರಿಕ ಪದ್ದತಿಗಳು, ಈ ಕುರಿತು ಡಾ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸೂರ್ಯಕಾಂತಿ ಬೆಳೆ ಬೇಸಾಯದ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸೂರ್ಯಕಾಂತಿ ಬೆಳೆಯ ಬೇಸಾಯದಲ್ಲಿ ಯಾವ್ಯಾವುದು ಒಂದು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡ್ರೆ ಉತ್ತಮ, ಸೂರ್ಯಕಾಂತಿ ಬೆಳೆಯ ಪ್ರಾಮುಖ್ಯತೆ ಎಷ್ಟಿದೆ, ಹೀಗೆ ಒಂದೊಂದಾಗಿ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸುಮಾರು 25 ವರ್ಷಗಳಿಗಿಂತ ಹೆಚ್ಚಿನ ಒಂದು ಅನುಭವ ಅವರ ಜೊತೆಗಿದೆ. ಸಾಕಷ್ಟು ರೈತರ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ. ಒಬ್ಬ ವಿಜ್ಞಾನಿಯಾಗಿ ರೈತರಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡುತ್ತಾ ಬರ್ತಾ ಇದ್ದು, ಸೂರ್ಯಕಾಂತಿ ಬೆಳೆಯಲ್ಲಿ ಅವರು ಪ್ರಮುಖವಾಗಿ ತಮ್ಮ ಒಂದು ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಸೂರ್ಯಕಾಂತಿ ಬೆಳೆ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು, ಅದರಲ್ಲಿ ಯಾವ್ಯಾವ ತಾಂತ್ರಿಕತೆಯನ್ನು ಇತ್ತೀಚೆಗೆ ಅಳವಡಿಸಲಾಗಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವಿಷ್ಕಾರ ಕೂಡ, ತಾವೊಬ್ಬ ಹೆಮ್ಮೆಯ ವಿಜ್ಞಾನಿಯಾಗಿ ಏನು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀರಿ ಸರ್? ಖಂಡಿತ ಸರ್, ನೀವು ಕೇಳ್ತಕ್ಕಂತ ಎಲ್ಲ ಮಾಹಿತಿ ನಾನು ಕೊಡಲು ಇಚ್ಛಿಸ್ತೇನೆ. ಓಕೆ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದಲ್ಲಿ ಎಣ್ಣೆಕಾಳು ಬೆಳೆಯಾಗಿ ಸೂರ್ಯಕಾಂತದ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸ್ಕೊಳ್ತೀನಿ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸೂರ್ಯಕಾಂತಿನ ಹೆಚ್ಚಾಗಿ ಬೆಳೀತಾರೆ, ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಸೂರ್ಯಕಾಂತಿ ರಾಜ್ಯ ಅಂತಲೇ ಕರೀತಾರೆ. ಸೊ ಒಂದಾನೊಂದು ಕಾಲದಲ್ಲಿ ಸೂರ್ಯಕಾಂತಿ ಸುಮಾರು 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ರು. ಆದರೆ ಕಾರಣಾಂತರಗಳಿಂದ ಇವತ್ತು ಬೆಳೀತಕ್ಕಂಥ ಏರಿಯಾ ಏನಿದೆ ಅದು 2 ಲಕ್ಷ ಹೆಕ್ಟೇರ್ಗೆ ಇಳಿದಿದೆ. ಸೊ ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಸೊ ರೈತರಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ, ಅವರಿಗೆ ಲಾಭ ಕಡಿಮೆ ಆಗ್ತಾ ಇದೆ. ಸೊ ರೈತರು ಇತ್ತೀಚೆಗೆ ಸೂರ್ಯಕಾಂತಿ ಬೆಳೆಯೋದನ್ನು ಕಮ್ಮಿ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ರೈತರು ಹಾಕ್ತಕ್ಕಂಥ ಬಂಡವಾಳ ಏನಿದೆ ಅದರಿಂದ ಬರ್ತಕ್ಕಂಥ ಲಾಭ ಏನಿದೆ ಅದರಿಂದ ತುಂಬ ಕಡಿಮೆ ಇತ್ತು. ಮುಖ್ಯವಾಗಿ ಬೇರೆ ದೇಶಗಳಿಂದ ಬರ್ತಕ್ಕಂಥ ಸೂರ್ಯಕಾಂತಿ ನಮ್ಮ ದೇಶದ ಸೂರ್ಯಕಾಂತಿಗಿಂತ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇರೋದ್ರಿಂದ ರೈತರು ಇದನ್ನು ಬೆಳೆಯೋದನ್ನು ಕಡಿಮೆ ಮಾಡಿದ್ದಾರೆ. ಇತ್ತೀಚೆಗೆ ಈ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಆಗಿದ್ದರಿಂದ ಸೊ ಅಲ್ಲಿಂದ ಬರ್ತಕ್ಕಂಥ ಸೂರ್ಯಕಾಂತಿ ಕಮ್ಮಿ ಆಯಿತು, ಆಮದು ಕಮ್ಮಿ ಆಯಿತು. ಹಾಗಾಗಿ ನಮ್ಮ ಇಲ್ಲೇ ನಮ್ಮ ಆಂತರಿಕ ಮಾರುಕಟ್ಟೆಯಲ್ಲಿ ಅದರಲ್ಲಿ ಅಲಭ್ಯತೆ ಉಂಟಾಯಿತು. ಸೊ ಹಾಗಾಗಿ ಇಲ್ಲಿ ಸ್ಥಳೀಯವಾಗಿ ಸೂರ್ಯಕಾಂತಿಗೆ ಸ್ವಲ್ಪ ಬೇಡಿಕೆ ಬಂತು. ಅದೇ ರೀತಿ ನಮ್ಮ ಭಾರತ ಸರ್ಕಾರ ಸಹ ಈ ಬೆಳೆ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಸೊ ಇದಕ್ಕೆ ಇತ್ತೀಚೆಗೆ ನಮ್ಮ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಸಹ ಘೋಷಿಸಿದ್ದಾರೆ. ಸುಮಾರು ಒಂದು 6,500-7,000 ಬೆಂಬಲ ಬೆಲೆ ಸಿಗ್ತಾ ಇರೋದ್ರಿಂದ ಈಗ ಸೂರ್ಯಕಾಂತಿ ಬೆಳೀತಕ್ಕಂಥ ಏರಿಯಾ ಹೆಚ್ಚಾಗ್ತಾ ಇದೆ. ನಮ್ಮ ರೈತರಿಗೆ ಅದೊಂದು ಆಶಾಕಿರಣ ಕೂಡ. ಇಷ್ಟು ದಿನ ತನಕ ಆ ಒಂದು ಸೂರ್ಯಕಾಂತಿ ಈಗ ಈ ಯುದ್ಧದ ಒಂದು ಮಾರ್ಪಾಡಿನಿಂದ ಇದು ಜಾಸ್ತಿ ಆಗ್ತಾ ಇದೆ. ಹೌದು, ಖಂಡಿತ. ಉಕ್ರೇನ್ ಮತ್ತೆ ರಷ್ಯಾದ ಮಧ್ಯದ ಒಂದು ಉಕ್ರೇನು ಈ ಒಂದು ಸೂರ್ಯಕಾಂತಿ ಬೆಳೆಗೆ ಒಳ್ಳೆ ಒಂದು ಮಾರ್ಗ ಆಗಿತ್ತು. ಅಲ್ಲಿಂದ ನಾವು ಆಮದು ಮಾಡ್ಕೋತಾ ಇದ್ವಿ. 20% ಅಷ್ಟು ಸೂರ್ಯಕಾಂತಿ ಆ ಒಂದು ದೇಶದೇನೆ. ಓ, ತುಂಬಾ ನಾವು ಆ ದೇಶದ ಮೇಲೆ ಅವಲಂಬಿತ ಆಗಿದ್ವಿ. ಅಂದ್ರೆ ನಾವು ಈಗ ಸೂರ್ಯಕಾಂತಿಗೆ ನಮ್ಮ ದೇಶದಲ್ಲೂ ಕೂಡ ಈ ಒಂದು ಎಣ್ಣೆ ಅಲ್ಲ, ಸೂರ್ಯಕಾಂತಿ ಎಣ್ಣೆಗೆ ನಮ್ಮಲ್ಲಿ ಬಹಳ ಬೇಡಿಕೆ ಇದೆ ನಮ್ಮ ಗ್ರಾಹಕರಿಗೆ. ಹೌದಲ್ಲ? ಖಂಡಿತ. ನಮ್ಮ ಗ್ರಾಹಕರು ತುಂಬಾ ಅದನ್ನ ಬೇಡಿಕೆ ಇಟ್ಟಿದ್ದಾರೆ. ಬಳಸ್ತಾ ಇದ್ದಾರೆ ಅಡಿಗೆಯಲ್ಲಿ ಕೂಡ ಅದಕ್ಕಾಗಿ ಅದರ ಮಹತ್ವ ನಮಗೆ ಗೊತ್ತಾಗಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಅದರ ಮಹತ್ವ ಹೆಚ್ಚಾಗಿದೆ. ಈ ಸೂರ್ಯಕಾಂತಿ ಬೆಳೆ ಜೊತೆಗೆ ಇನ್ನು ಕೆಲವೊಂದು ಎಣ್ಣೆ ಬೀಜಗಳಿದಾವಲ್ಲ, ನೆಲಗಡಲೆ ಬೀಜ ಆಗಿರ್ಬೋದು, ಎಳ್ಳು ಆಗಿರ್ಬೋದು, ಈ ತರ ಎಣ್ಣೆಕಾಳು, ಸಾಸಿವೆ ಈ ತರ ಎಣ್ಣೆಕಾಳು ಬೆಳೆಗಳನ್ನ ಸೂರ್ಯಕಾಂತಿ, ತೆಂಗಿನಕಾಯಿ ಅಡಿಗೆ ಬಳಸತಕ್ಕಂತ ಎಣ್ಣೆಗಳಲ್ಲಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಸೂರ್ಯಕಾಂತಿನ ಅಥವಾ ತೆಂಗಿನ ಎಣ್ಣೆನ ಸರ್ ಬಳಸೋದು ಅಥವಾ ಶೇಂಗಾ ಎಣ್ಣೆನ? ಸರ್, ಪ್ರಮುಖವಾಗಿ ಸೂರ್ಯಕಾಂತಿ ಎಣ್ಣೆನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಇತ್ತೀಚೆಗೆ ಸೂರ್ಯಕಾಂತಿ ಎಣ್ಣೆ ರೇಟ್ ಹೆಚ್ಚಾಗಿದ್ರಿಂದ ಈ ಪಾಮ್ ಆಯಿಲ್ ಗೆ ಸಹ ಹೆಚ್ಚು ಮೊರೆ ಹೋಗಿದೆ, ಬೇಡಿಕೆ ಇದೆ. ಅದರ ಜೊತೆಗೆ ಶೇಂಗಾ ಎಣ್ಣೆ, ಕುಸುಬೆ ಎಣ್ಣೆ, ಎಳ್ಳಿನ ಎಣ್ಣೆ, ಅನೇಕ ಎಣ್ಣೆಗಳನ್ನ ಉಪಯೋಗಿಸ್ತದೆ. ಅಂದ್ರೆ ಈಗ ಎಣ್ಣೆಕಾಳು ಬೆಳೆಯಾಗಿ ಸೂರ್ಯಕಾಂತಿ ತುಂಬಾ ಮಹತ್ವದಾಗಿದೆ ಅಂತ ಹೇಳ್ತೀವಿ. ಸರಿ, ಈಗ ಸೂರ್ಯಕಾಂತಿ ಬೆಳೆಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣ ಏನು ಅಂದ್ರೆ, ನಮ್ಮ ದೇಶದಲ್ಲಿ ಈ ಒಂದು ಸೂರ್ಯಕಾಂತಿ ಬೆಳೆ ಬರೋದಿಲ್ಲ, ಕಡಿಮೆ ಬೆಳೆ ಬರ್ತದೆ, ಈ ಒಂದು ಬೆಳೆ ಬೇಸಾಯ ಮಾಡಕ್ ಹೋದ್ರೆ ನಮ್ಗೇನು ಅದ್ರದ್ದು ಲಾಭ ಗಿಟ್ಟದಿಲ್ಲ ಅಂತ ನಮ್ಮ ರೈತ ಬಾಂಧವರ ಅಳುಕಿದೆ, ಏನು ಅದಕ್ಕೆ ಕಾರಣ? ಕಾರಣಗಳಿದ್ದಾವೆ ಹೇಳಿ ಸರ್. ಸೂರ್ಯಕಾಂತಿ ಬೆಳೀತಕ್ಕಂತ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಕಂಡು ಬರ್ತಾ ಇದೆ. ಸೊ ಬೆಳೆಯ ವಿವಿಧ ಹಂತಗಳಲ್ಲಿ ಉದಾಹರಣೆಗೆ ತೇವಾಂಶದ ಕೊರತೆ ಆಗ್ಬೋದು. ಇದು ಸಾಮಾನ್ಯವಾಗಿ ಕಪ್ಪು ಮಣ್ಣಿನ ಬೇಸಾಯದಲ್ಲಿ ಬರ್ತದ ಅಥವಾ ಕೆಂಪು ಮಣ್ಣಲ್ಲೂ ಬರುತ್ತೆ ಕಪ್ಪು ಮಣ್ಣಲ್ಲೂ ಬರುತ್ತೆ. ಮುಖ್ಯವಾಗಿ ಇಳುವರಿ ಕಮ್ಮಿ ಆಗುತ್ತೆ. ಮುಖ್ಯ ಕಾರಣ ಏನಪ್ಪ ಅಂದ್ರೆ ಭೂಮಿಯಲ್ಲಿ ತೇವಾಂಶದ ಕೊರತೆ ಆಗ್ತಾ ಇದೆ, ಪೋಷಕಾಂಶಗಳ ಕೊರತೆ ಇದೆ, ಕೀಟ ಮತ್ತು ರೋಗಗಳ ಬಾಧೆ ಹೆಚ್ಚಾಗ್ತಾ ಇದೆ. ಸೊ ಇತ್ತೀಚೆಗೆ ಹವಾಮಾನ ವೈಪರೀತ್ಯಗಳಿಗೆ ಒತ್ತಡಕ್ಕೆ ಒಳಗಾಗ್ತಾ ಇದೆ. ಮತ್ತೆ ಸೂಕ್ತ ಬೆಳೆ ಪರಿವರ್ತನೆ ಕೈಗೊಳ್ಳದೇ ಇರೋದು, ಶಿಫಾರಸು ಮಾಡಿದಂತೆ ಸಾಲುಗಳಲ್ಲಿ ಅಂತರ ಅನುಸರಿಸದೇ ಇರೋದು, ಹಾಗೂ ಹೆಚ್ಚು ಸಸಿಗಳನ್ನ ಬಿಡೋದು, ಮತ್ತೆ ಗುಣಮಟ್ಟದ ಬೀಜಗಳನ್ನ ಬಳಕೆ ಮಾಡದೇ ಇರೋದು, ಶಿಫಾರಸು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಪೂರೈಸದೇ ಇರೋದು, ಮತ್ತೆ ಸಕಾಲದಲ್ಲಿ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳು ಕೈಗೊಳ್ಳದೇ ಇರೋದ್ರಿಂದ ಈ ಕಾರಣಗಳಿಂದಾಗಿ ನಮ್ಮ ಸೂರ್ಯಕಾಂತಿ ಇಳುವರಿ ಕಡಿಮೆ ಆಗ್ತಾ ಇದೆ. ಇನ್ನೊಂದು, ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಈ ಸೂರ್ಯಕಾಂತಿ ಬೆಳೆಯನ್ನ ಸಾಮಾನ್ಯವಾಗಿ ಯಾವ ಮಣ್ಣಲ್ಲಿ ಬೆಳೆದ್ರೆ ಸೂಕ್ತ ಅಂತೀರಿ? ಈಗ ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಅಂತಾರೆ, ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಅಂತಾರೆ, ಅಥವಾ ಈಗ ಕರಾವಳಿ ಮಲೆನಾಡು ಆ ಕಡೆ ಕೂಡ ಕೆಂಪು ಮಣ್ಣು ಅಂತಾರೆ, ಯಾವುದು ಸೂಕ್ತ ಅಂತೀರಿ ತಮ್ಮ ಸಂಶೋಧನೆ ಪ್ರಕಾರ? ಸರ್, ಸೂರ್ಯಕಾಂತಿಯನ್ನ ಎಲ್ಲಾ ತರದ ಮಣ್ಣುಗಳಲ್ಲಿ ಬೆಳಿಬಹುದಾದ್ರೂ ನೀರು ಚೆನ್ನಾಗಿ ಬಸ್ದು ಹೋಗ್ತಕ್ಕಂತ ಫಲವತ್ತಾದ ಭೂಮಿಯಲ್ಲಿ ಈ ಬೆಳೆಗೆ ಸೂಕ್ತ. ಅತಿ ತೇವಾಂಶ ಇರುವಂತಹ ಅಥವಾ ನೀರು ನಿಲ್ತಕ್ಕಂತ ಭೂಮಿ ಸೂರ್ಯಕಾಂತಿಯ ಬೆಳೆಗೆ ಅಷ್ಟೊಂದು ಸೂಕ್ತವಾಗಿರುವುದಿಲ್ಲ. ಸೊ ಸೂರ್ಯಕಾಂತಿ ಬೇಸಾಯ ಮಾಡಬೇಕಾದ್ರೆ ಜಮೀನಿನಲ್ಲಿ ಹಿಂದಿನ ಬೆಳೆ ಸೂರ್ಯಕಾಂತಿಯನ್ನ ಬೆಳಿಬಾರದು. ಅಂದ್ರೆ ಪದೇ ಪದೇ ಸೂರ್ಯಕಾಂತಿ ಬೆಳೆಯೋದ್ರಿಂದ ಇಳುವರಿ ಕಮ್ಮಿ ಆಗುತ್ತೆ, ಕುಂಠಿತ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಬೆಳೆ ಪರಿವರ್ತನೆ ಮಾಡ್ತಾ ಹೋದ್ರೆ ಸೂರ್ಯಕಾಂತಿ ಇಳುವರಿನ ಹೆಚ್ಚು ಬಳಕಬಹುದು. ಅಂದ್ರೆ ಹೆಂಗ್ ಮಾಡ್ಬೇಕು ಬೆಳೆ ಪರಿವರ್ತನೆ ಅಂದ್ರೆ? ಈ ಸಾರಿ ನಾವು ಸೂರ್ಯಕಾಂತಿ ಬೆಳೆ ಹಾಕಿದ್ವಿ, ಈ ವರ್ಷ ಸೂರ್ಯಕಾಂತಿ ಬೆಳೆದಿದ್ರೆ ಮುಂದಿನ ವರ್ಷ ಸೂರ್ಯಕಾಂತಿ ಬೆಳೆಯ ಬದಲು ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳಿಬೇಕು, ಅಥವಾ ಇದು ನೆಲಗಡಲೆ ಬೆಳೆಯಬಹುದು, ಶೇಂಗಾ, ದ್ವಿದಳ ಧಾನ್ಯ, ತೊಗರಿ, ಹೆಸರು, ಉದ್ದು, ತರ ಅನೇಕ ಬೇರೆ ಬೆಳೆಗಳನ್ನ ಬೆಳೆದಾಗ ಆ ಬೆಳೆಗಳಿಂದ ಬರ್ತಕ್ಕಂತ ಪೋಷಕಾಂಶಗಳಿಂದ ಎಲೆಗೆಲೆ ಉದುರ್ತಾವಲ್ಲ, ಅದರಿಂದ ಪೋಷಕಾಂಶ. ಏಕದಳ ಬೆಳೆ ಬೆಳೆದ್ರೆ ಹೆಂಗೆ? ಅಲ್ಲ, ಏಕದಳ ಧಾನ್ಯಗಳಿಗಿಂತ ದ್ವಿದಳ ಧಾನ್ಯಗಳ ಬೆಳೆದ್ರೆ ತುಂಬಾ ಲಾಭದಾಯಕವಾಗಿರ್ತದೆ. ಅಂದ್ರೆ ಕೆಂಪು ಮಣ್ಣಲ್ಲೂ ಬರಿಬಹುದು, ಕಪ್ಪು ಮಣ್ಣಲ್ಲೂ ಸಹ ನಾವು ಸೂರ್ಯಕಾಂತಿನ ಬೆಳೆಯಬಹುದು. ಈ ಸೂರ್ಯಕಾಂತಿ ಬೆಳೆ ಸಾಮಾನ್ಯ ಬೇಸಾಯ ಮಾಡ್ಲಿಕ್ಕಾಗಿ ಯಾವ ಕಾಲ ಸೂಕ್ತ ಅಂತೀರಿ ಡಾಕ್ಟರ್ ಶ್ರೀನಿವಾಸ? ಸೂರ್ಯಕಾಂತಿ ಬೆಳೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿಬಹುದು. ಮುಂಗಾರಿನಲ್ಲಾದ್ರೆ ಅಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆಗೆ ಸೂಕ್ತವಾದ ಸಮಯ. ಸೊ ಹೂವಿನ ಹಂತದಲ್ಲಿ ಭಾರಿ ಬಿರುಗಾಳಿಗೆ ಅಥವಾ ಹೆಚ್ಚು ತುಂತುರು ಮಳೆಗೆ ಸಿಗದಂತೆ ಬಿತ್ತನೆ ಕಾಲವನ್ನ ಮಾರ್ಪಡಿಸ್ಕೋಬೇಕಾಗತ್ತೆ. ಉತ್ತಮ ಇಳುವರಿ ಪಡೆಯಲು ಸಕಾಲದಲ್ಲಿ ಬಿತ್ತನೆ ಮಾಡಬೇಕು. ಚಳಿಗಾಲದಲ್ಲಾದ್ರೆ ಈ ಬೆಳೆಯನ್ನ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಬೇಕು. ಇನ್ನು ಬೇಸಿಗೆ ಕಾಲದಲ್ಲಾದ್ರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಬಿತ್ತನೆ ಮಾಡಬೇಕು. ಅಂದ್ರೆ ವರ್ಷ ಪೂರ್ತಿ ನಾವು ಸೂರ್ಯಕಾಂತಿ ಬೆಳೆಯನ್ನ ಬೆಳಿಬಹುದು. ಸೊ ಮುಂಗಾರಿನಲ್ಲಿ ಬೆಳಿಬಹುದು, ಚಳಿಗಾಲದಲ್ಲಿ ಬೆಳಿಬಹುದು, ಬೇಸಿಗೆ ಕಾಲದಲ್ಲಿ ಬೆಳಿಬಹುದು. ಸೊ ಎಲ್ಲಾ ಕಾಲಗಳಲ್ಲೂ ಈ ಬೆಳೆಯನ್ನ ನಾವು ಬೆಳಿಬಹುದು. ಇನ್ನು ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೆಲವೊಂದು ಸೂರ್ಯಕಾಂತಿ ತಳಿಗಳನ್ನ ವಿಶೇಷವಾಗಿ ಶಿಫಾರಸು ಮಾಡಿದ್ದಾರೆ ಅಂತ ಹೇಳ್ತಾರೆ, ಅವುಗಳ ಬಗ್ಗೆ ಸ್ವಲ್ಪ ಹೇಳಿ, ಏನು ವೈಶಿಷ್ಟ್ಯತೆ ಏನು? ಸರ್, ನಮ್ಮ ಕೃಷಿ ವಿಷ್ಣ ಬೆಂಗಳೂರಿನಲ್ಲಿ ಅನೇಕ ಸಂಕರಣ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಕೃಷಿ ವಿಷ್ಣಾಳ ರಾಯಚೂರು ಅವರು ಸಹ ಕೆಲವೊಂದು ಸಂಕರಣ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಉದಾಹರಣೆಗೆ ಕೃಷಿ ವಿಷ್ಣಾಳ ಬೆಂಗಳೂರಿನವರು ತಗೊಂಡ್ರೆ ಸುಮಾರು 9 ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ KBSH-1, KBSH-41, 41, 44, 53, 78, 85, 88, 90. ಅಂದ್ರೆ ಈ ಸೂರ್ಯಕಾಂತಿ ತಳಿಗಳನ್ನೆಲ್ಲ ಕೃಷಿ ವಿಷ್ಣಾಳ ಬೆಂಗಳೂರಿನಿಂದ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಕೃಷಿ ವಿಷ್ಣಾಳ ರಾಯಚೂರಿನವರು RSFH-1, RSFH-130, RSFH-1870 ಅಂತೇಳಿ ಬಿಡುಗಡೆ ಮಾಡಿದ್ದಾರೆ. ಸೊ ಅದರಲ್ಲಿ ನಮ್ಮ ಕೃಷಿ ವಿಶ್ವ ಬೆಂಗಳೂರಿನವರು ಮೊಟ್ಟ ಮೊದಲಿಗೆ ಈ KBSH 44 ಎಂಬ ಸಂಕರಣ ತಳಿಯನ್ನು ಬಿಡುಗಡೆ ಮಾಡಿದ್ರು. ಇದು 95-100 ದಿನಗೆ ಕಟಾವಾಗಿ ಬರುತ್ತೆ. ಇದರಲ್ಲಿ 36-38% ಅಷ್ಟು ಎಣ್ಣೆ ಅಂಶ ಇರುತ್ತೆ, ಉತ್ತಮ ಇಳುವರಿ ಪಡ್ಕೋಬಹುದು. ಇದರ ಮುಖ್ಯ ವಿಶೇಷತೆ ಅಂದ್ರೆ ಇದು ತುಕ್ಕು ರೋಗ ತಡೆಯತಕ್ಕಂತ ಶಕ್ತಿಯನ್ನು ಹೊಂದಿರ್ತದೆ. ಸೊ ತದನಂತರ KBSH 53 ಬಿಡುಗಡೆ ಮಾಡಿದ್ರು. ಇದು 95-100 ದಿವಸಕ್ಕೆ ಕಟಾವಾಗಿ ಬರುತ್ತೆ, 42-44% ಎಣ್ಣೆ ಅಂಶ ಇರುತ್ತೆ. ಸೊ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಬೂದಿ ರೋಗಕ್ಕೆ ಹೆಚ್ಚು ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ KBSH 78 ಅಂತೇಳಿ ಒಂದು ಅಲ್ಪಾವಧ ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ. ಇದು 82-85 ದಿವಸಕ್ಕೆ ಕಟಾವಾಗಿ ಬರುತ್ತೆ, 39-41% ಎಣ್ಣೆ ಅಂಶ ಇರುತ್ತೆ. ಇದು ಉತ್ತಮ ಇಳುವರಿ ಕೊಡ್ತಕ್ಕಂಥ ಇತ್ತೀಚಿನ ತಳಿ. ಸೊ ಅದೇ ರೀತಿ KBSH 85 ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ, 90-95 ದಿವಸಕ್ಕೆ ಇದು ಕಟಾವಾಗಿ ಬರುತ್ತೆ, 40-41% ಎಣ್ಣೆ ಅಂಶ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ಕೇದಿಗೆ ರೋಗ ಅಥವಾ ಡೌನಿ ಮಿಲ್ಡ್ಯೂ ಅಂತ ಏನು ಹೇಳ್ತೀವಿ ಆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇನ್ನು ಇತ್ತೀಚೆಗೆ KBSH 88 ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ, 85-88 ದಿವಸಕ್ಕೆ ಇದು ಕಟಾವಾಗಿ ಬರುತ್ತೆ, 40-41% ಎಣ್ಣೆ ಅಂಶ ಇರುತ್ತೆ. ಇದು ಕೇದಿಗೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ, ಉತ್ತಮ ಇಳುವರಿ ಸಹ ಕೊಡುತ್ತೆ. ಇನ್ನು ಹೋದ ವರ್ಷ KBSH 90 ಅಂತೇಳಿ ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ಕರ್ನಾಟಕ ರಾಜ್ಯದ Wilaya 5 and 6 ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಅಲ್ಪಾವಧಿ ತಳಿ, 82-85 ದಿವಸಕ್ಕೆ ಕಟಾವಾಗಿ ಬರುತ್ತೆ, 39-40% ಎಣ್ಣೆ ಅಂಶ ಹೊಂದಿದೆ. ಸೊ ಇದು ಸಹ ಕೆದಗೆ ನಿರೋಧಕ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಇದೆ. ಸೊ ಇವು ನಮ್ಮ ಕೃಷಿ ವಿಶ್ವ ಬೆಂಗಳೂರಿನಿಂದ ಬಿಡುಗಡೆ ಆಗ್ತಕ್ಕಂಥ ತಳಿಗಳು. ಸೊ ಈ ತಳಿಗಳೆಲ್ಲ ನಮ್ಮ ಕೃಷಿ ವಿಶ್ವ ಬೆಂಗಳೂರಿನಲ್ಲಿ ಲಭ್ಯತೆ ಇದೆ. ಸೊ ರೈತರು ಈ ತಳಿಗಳನ್ನು ಬೆಳಿಬೇಕಾದ್ರೆ ನಮ್ಮ ಕೃಷಿ ವಿಜ್ಞಾನ ಸಂಪರ್ಕ ಮಾಡಿದ್ರೆ ಅವರಿಗೆ ಬೀಜಗಳನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತೀರಿ. ಇವು ಹೊಸ ತಳಿಗಳು, ಮತ್ತೆ ರೈತರಿಗೆ ಒಂದು ಆಶಾಕಿರಣ ಅಂತ ತಾವು ಹೇಳ್ತಾ ಇದ್ದೀರಿ. ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಈಗ ಬೇಸಾಯ ಪೂರ್ವದಲ್ಲಿ ಈ ಸೂರ್ಯಕಾಂತಿ ಬೀಜಕ್ಕೆ ಇದು ಉಪಚಾರ ಕ್ರಮವನ್ನು ಮಾಡೋ ಅವಶ್ಯಕತೆ ಇದೆಯಾ ಸರ್? ಎಸ್ಪೆಷಲಿ ನಾವು ಮಳೆಯಾಶ್ರದಲ್ಲಿ ಸೂರ್ಯಕಾಂತನ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಒಂದು 12-14 ಬಿತ್ತನೆ ಬೀಜವನ್ನ ನೀರಿನಲ್ಲಿ ಚೆನ್ನಾಗಿ ನೆನೆಸಿಡಬೇಕು. ತದನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡೋದ್ರಿಂದ ಒಂದೇ ಸಮಾನವಾಗಿ ಮೊಳಕೆ ಬರೋದಕ್ಕೆ ಸಹಕಾರಿಯಾಗುತ್ತೆ. ಸೊ ಇತ್ತೀಚೆಗೆ ಸೂರ್ಯಕಾಂತಿಗೆ ಅನೇಕ ರೋಗಗಳು ಮತ್ತು ಕೀಟಗಳು ಹಾವಳಿ ಇರೋದ್ರಿಂದ ಆ ಕೀಟಗಳು ಮತ್ತು ರೋಗಗಳನ್ನ ತಡೆಯೋ ಸಲುವಾಗಿ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಸೊ ಮುಖ್ಯವಾಗಿ ನಿಮಗೆ ಸೂರ್ಯಕಾಂತಿಯಲ್ಲಿ ಬರ್ತಕ್ಕಂಥದ್ದು ಕೆದಿಗೆ ರೋಗದ ಸಮಸ್ಯೆ. ಸೊ ಈ ರೋಗದ ಸಮಸ್ಯೆಗೆ ಯಾವ್ಯಾವ ಪ್ರದೇಶದಲ್ಲಿರುತ್ತೋ ಆ ಪ್ರದೇಶದಲ್ಲಿ 1 kg ಬಿತ್ತನೆ ಬೀಜಕ್ಕೆ 6 gram ಮೆಟಲಾಕ್ಸಿಲ್ ಶಿಲೀಂದ್ರನಾಶಕವನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದಾದ್ರೆ ಈ ಕೆದಿಗೆ ರೋಗದಿಂದ ಮುಕ್ತಿನ ಪಡಿಬಹುದು. ಅದೇ ರೀತಿ ಈ ರಸ ಹೀರ ಕೀಟಗಳಾದ ಥ್ರಿಪ್ಸ್ ಮತ್ತೆ ಎಲೆಜಿಗಿ ಹುಳುಗಳು ಸಮಸ್ಯೆ ಹೆಚ್ಚಾಗಿದೆ. 1 kg ಬಿತ್ತನೆ ಬೀಜಕ್ಕೆ 5 gram ಇಮಿಡಾಕ್ಲೋಪ್ರಿಡ್ ಕೀಟನಾಶಕದ ಜೊತೆ ಬೀಜೋಪಚಾರ ಮಾಡಿದ್ದಾದ್ರೆ ಈ ನಂಜು ರೋಗ ಹರಡ್ತಕ್ಕಂಥ ಥ್ರಿಪ್ಸ್ಗಳನ್ನ ನಾವು ಕನಿಷ್ಠ ಪಕ್ಷ 25-30 ದಿವಸಗಳವರೆಗೂ ಇದರಿಂದ ರಕ್ಷಣೆ ನಾವು ಪಡಿಬಹುದು. ಸೊ ಈ ರೀತಿ ನಾವು ಸೂರ್ಯಕಾಂತಿಯಲ್ಲಿ ಕೀಟಗಳಿಗೆ ಮತ್ತು ರೋಗಗಳಿಗೆ ಹತೋಟಿ ಕ್ರಮವಾಗಿ ಬೀಜೋಪಚಾರ ಮಾಡಬಹುದು. ಇನ್ನೊಂದು, ಈಗ ಸೂರ್ಯಕಾಂತಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು, ಅದನ್ನ ಯಾವ ತರ ನಿರ್ವಹಣೆ ಮಾಡಿದ್ರೆ ಒಳ್ಳೆ ಬೆಳೆ ಪಡಿಬಹುದು? ಈ ಸೂರ್ಯಕಾಂತಿ ಬೆಳೆ ಈ ಭೂಮಿಯಿಂದ ಹೆಚ್ಚು ಪೋಷಕಾಂಶಗಳನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದೆ. ಮುಖ್ಯವಾಗಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ. ಮೂಲ ಗೊಬ್ಬರಗಳನ್ನ ಬಿತ್ತನೆ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಭೂಮಿಗೆ ಚಾಚು ಚಪ್ಪದೆ ಕೊಡಬೇಕಾಗತ್ತೆ. 2-3 ವಾರಗಳ ನಂತರ ನಾವು ಕೊಟ್ಟಿಗೆ ಗೊಬ್ಬರವನ್ನು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು 7.5 ಟನ್ ಪ್ರಮಾಣದಲ್ಲಿ 1 hectare ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಸಾಮಾನ್ಯವಾಗಿ ನೀರಾವರಿ ಬೆಳೆಗಾದರೆ 90 kg ಸಾರಜನಕ, 90 kg ರಂಜಕ, 62.5 kg ಪೊಟ್ಯಾಶ್ ಬೇಕಾಗತ್ತೆ. ಬಟ್ ಮಳೆಯಾಶ್ರಿತರದಲ್ಲಾದರೆ 37.5 kg ಸಾರಜನಕ, 50 kg ರಂಜಕ, 37.5 kg ಪೊಟ್ಯಾಶ್ ಬೇಕಾಗತ್ತೆ. ಇನ್ನು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಗಂಧಕ ರಾಸಾಯನಿಕಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಇನ್ನು ಉಳಿದ 1/2 ಪ್ರಮಾಣದ ಸಾರಜನಕವನ್ನು ಈ ಬಿತ್ತನೆ ಮಾಡಿದ್ದಾದ 30-35 ದಿನಗಳಲ್ಲಿ ಅಂದರೆ ಮೇಲ್ಗೋಪುರವಾಗಿ ಕೊಟ್ಟಿದ್ದಾದರೆ ನಾವು ಹೆಚ್ಚು ಇಳುವರಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇನ್ನೊಂದು, ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಈ ಸೂರ್ಯಕಾಂತಿ ಬೆಳೆಯಲ್ಲಿ ಕಳೆನೂ ಕೂಡ ಮಹತ್ವದ ಪಾತ್ರ ವಹಿಸುತ್ತದೆ. ಕಳೆ ಅದು ಬೆಳೆ ಬೇಸಾಯದಲ್ಲಿ ನಿಯಂತ್ರಣ ಮಾಡಿಕೊಳ್ಳೇಬೇಕು ಅಂತಾರಲ್ಲ, ಏನು ಕಳೆ ಸಮಸ್ಯೆ ಯಾವ ತರ ಇರುತ್ತದೆ ಅಲ್ಲಿ? ಸರ್, ಎಲ್ಲಾ ಬೆಳೆಗಳಲ್ಲೂ ಕಳೆಗಳ ಸಮಸ್ಯೆ ಇದ್ದೇ ಇದೆ, ಅದರಲ್ಲಿ ಸೂರ್ಯಕಾಂತಿಯಲ್ಲಿ ಹೆಚ್ಚಿನ ಕಳೆಗಳ ಸಮಸ್ಯೆ ಇದೆ. ಸೊ ಬಿತ್ತನೆ ಮಾಡಿದ ದಿವಸ ಅಥವಾ ಬಿತ್ತನೆ ಮಾಡಿದ ಮಾರನೇ ದಿವಸ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವನ್ನು ಕಾಪಾಡಬೇಕಾಗತ್ತೆ. ಸೊ ಅದೇ ರೀತಿ 1 hectare 2 liter ಪೆಂಡಾಮೆಥಿಲಿನ್ ಎನ್ನ ಕಲನಾಶಕವನ್ನು 750 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಭೂಮಿಗೆ ಸಿಂಪರಣೆ ಮಾಡಬೇಕು. ಸೊ ಈ ತರ ಮಾಡೋದ್ರಿಂದ 40-45 ದಿನಗಳ ಕಾಲ ಕಳೆಗಳನ್ನ ಇರದೇ ಇರೋದನ್ನ ನಾವು ನೋಡಬಹುದು. ಅದೇ ರೀತಿ 20-25 or 30-35 ದಿನಗಳ ಅಂತರದಲ್ಲಿ ಎರಡನೇ ಬಾರಿ ನಾವು ಕುಂಟೆ ಹೊಡೆಯೋದ್ರಿಂದ ಕಳೆಗಳ ನಿಯಂತ್ರಣ ಮಾಡಬಹುದು. ಕಳೆಗಳ ನಿಯಂತ್ರಣ ಜೊತೆ ಈ ಗಿಡಗಳಿಗೆ ಮಣ್ಣಿಗೆ ಬೇರುಗೂ ಸಹ ಮಣ್ಣನ್ನ ಏರದಂತೆ ಆಗ್ತದೆ. ಪೆಂಡೆ ಮೆತ್ತಲಿನ ಕಳೆನಾಶಕವನ್ನು ಸೂರ್ಯಕಾಂತಿಯಲ್ಲಿ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಕಳೆಗಳ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು. ಈಗ ನೀರಿನ ನಿರ್ವಹಣೆ ಕೂಡ ಹೇಳ್ಬಿಡಿ, ಸೂರ್ಯಕಾಂತಿ ಬೆಳೆಯಲ್ಲಿ ಯಾವ ತರ ನೀರು ನಿರ್ವಹಣೆ ಮಾಡಬೇಕು? ಸರ್, ನಾವು ಕಪ್ಪು ಮಣ್ಣಲ್ಲಾದ್ರೆ ನಾವು ನೀರನ್ನ ಹೆಚ್ಚು ಕೊಡೋ ಅವಶ್ಯಕತೆ ಇರಲ್ಲ, ಬಟ್ ಕೆಂಪು ಮಣ್ಣಲ್ಲಾದ್ರೆ ನಾವು ಸ್ವಲ್ಪ ಯಥೇಚ್ಛವಾಗಿ ನೀರನ್ನ ಕೊಡಬೇಕಾಗತ್ತೆ. ಕಪ್ಪು ಮಣ್ಣಿನಲ್ಲಾದ್ರೆ ಬಿತ್ತನೆ ಬೆಳೆಗೆ ಕನಿಷ್ಠ ಪಕ್ಷ 2-3 ವಾರಕ್ಕೊಮ್ಮೆ ನಾವು ನೀರನ್ನ ಹಾಯಿಸಬೇಕಾಗತ್ತೆ. ಕೆಂಪು ಮಣ್ಣಿನಲ್ಲಾದ್ರೆ 1-10 ದಿವಸದಲ್ಲಿ ನಾವು ತೇವಾಂಶವನ್ನ ಕೊಡಬೇಕಾಗತ್ತೆ. ಸೊ ಮುಖ್ಯವಾಗಿ ಕೆಲವೊಂದು ಸೂರ್ಯಕಾಂತಿಯಲ್ಲಿ ಸಂದಿಗ್ಧ ಹಂತಗಳು ಅಂತ ಇದ್ದಾವೆ. ಸೊ ಆ ಸಂದಿಗ್ಧ ಹಂತಗಳಲ್ಲಿ ನಾವು ನೀರನ್ನು ಪೂರೈಸಲೇಬೇಕಾಗತ್ತೆ. ಉದಾಹರಣೆಗೆ ಮೊಳಕೆ ಒಡೆಯತಕ್ಕಂಥ ಸಮಯದಲ್ಲಿ ನೀರು ತುಂಬಾ ಮುಖ್ಯ ಆಗ್ತದೆ. ಅದೇ ರೀತಿ ಮೊಗ್ಗು ಅರಳುವಂತ ಸಂದರ್ಭದಲ್ಲಿ ನಾವು ನೀರನ್ನ ಕೊಡಲೇಬೇಕಾಗತ್ತೆ. ಇನ್ನು ತೆನೆ ಕಾಳು ಕಟ್ಟುವಂತ ಸಮಯದಲ್ಲಿ ನಾವು ತೇವಾಂಶನ ಕಾಪಾಡಬೇಕಾಗತ್ತೆ. ಈ ಎಲ್ಲಾ ಸಂದಿಗ್ಧ ಹಂತಗಳಲ್ಲಿ ನಾವು ತೇವಾಂಶನ ಕೊಟ್ಟಿದ್ದಾದ್ರೆ ಒಳ್ಳೆ ಇಳುವರಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಸೂರ್ಯಕಾಂತಿ ಬೆಳೆಯಲ್ಲಿ ಬೆಳೆ ಪರಿವರ್ತನೆ ಮತ್ತು ಅಂತರ್ ಬೆಳೆ ಪದ್ಧತಿಯನ್ನ ಮಾಡ್ಕೊಂಡು ಹೋದ್ರೆ ಒಳ್ಳೆ ಬೆಳೆ ಬರ್ತದೆ. ಇದು ಸ್ವಲ್ಪ ಹಿಂದೆ ನಾವು ಮಾತಾಡಿದ್ವಿ, ಏನಂದ್ರೆ ಸೂರ್ಯಕಾಂತಿಯನ್ನ ಬಿಟ್ಬಿಟ್ಟು ಒಂದೇ ಸರ ನಿರಂತರವಾಗಿ ಬೆಳಿಬಾರ್ದು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡಿ. ಏನು ಬೆಳೆ ಪರಿವರ್ತನೆ? ಸರ್, ಈಗಾಗಲೇ ನಾನು ಹೇಳ್ದಂಗೆ ಸೂರ್ಯಕಾಂತಿ ಭೂಮಿಯಿಂದ ಹೆಚ್ಚು ಪೋಷಕಾಂಶಗಳನ್ನು ತಕ್ಕೊಳ್ಳುತ್ತೆ. ಸೊ ಅದೇ ರೀತಿ ಆ ಉದ್ದೇಶದಿಂದಾಗಿ ನಾವು ಸೂರ್ಯಕಾಂತಿಯನ್ನ ಕಂಟಿನ್ಯೂಸ್ ಆಗಿ ಬೆಳಿಬಾರ್ದು. ಸೊ ಈ ವರ್ಷ ಸೂರ್ಯಕಾಂತಿ ಹಾಕಿದ್ರೆ ಮುಂದಿನ ಬೆಳೆಯನ್ನು ಸೂರ್ಯಕಾಂತಿ ಬಿಟ್ಟು ಇತರೆ ದ್ವಿದಳ ಧಾನ್ಯ ಬೆಳೆಗಳು, ತೊಗರಿ ಆಗಿರ್ಬೋದು, ಹೆಸರಾಗ್ಬೋದು, ಉದ್ದಾಗ್ಬೋದು, ಈ ತರ ಬೆಳೆಗಳನ್ನ ಬೆಳಿಬೇಕು. ಮತ್ತೆ ಈ ರೀತಿ ನಾವು ಬೆಳೆಯೋದ್ರಿಂದ ಹೆಚ್ಚು ಇಳುವರಿನ ಪಡ್ಕೋಬಹುದು. ಸೊ ಈ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಅನೇಕ ಬೆಳೆಗಳನ್ನ ಬೆಳಿಬಹುದು. ಉದಾಹರಣೆಗೆ ಪ್ರತಿ 4 ಸಾಲು ನೆಲಗಡಲೆನ 1 ಸಾಲು ಸೂರ್ಯಕಾಂತಿ ಬೆಳೆದಿದ್ದಾದ್ರೆ ಇಳುವರಿನ ಹೆಚ್ಚಿಗೆ ಪಡ್ಕೋಬಹುದು. ಅದೇ ರೀತಿ ತೊಗರಿ ಮತ್ತು ರಾಗಿಯನ್ನು ಸಹ ಮಿಶ್ರ ಬೆಳೆಯಾಗಿ ಸೂರ್ಯಕಾಂತಿಯಲ್ಲಿ ಬೆಳೆದಿದ್ದೆ ಆದ್ರೆ ನಾವು ಹೆಚ್ಚು ಇಳುವರಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ. ಇನ್ನೊಂದು, ಈ ಸೂರ್ಯಕಾಂತಿ ಬೆಳೆಯಲ್ಲಿ ಕೆಲವು ರೋಗಗಳು ಕೂಡ ಬಾಧಿಸ್ತವೆ, ಮತ್ತೆ ಅವುಗಳನ್ನು ನಿಯಂತ್ರಣ ಮಾಡಲೇಬೇಕಾಗುತ್ತೆ. ಯಾವ್ಯಾವ ಪ್ರಮುಖ ರೋಗಗಳು ಸೂರ್ಯಕಾಂತಿ ಬೆಳೆಗೆ ಅಂಟ್ಕೋತವೆ ಮತ್ತೆ ಅದನ್ನ ನಿಯಂತ್ರಣ ಮಾಡೋದು ಹೇಗೆ, ಅದನ್ನು ಕೂಡ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರು ಹೇಳಿ. ಸರ್, ಸೂರ್ಯಕಾಂತಿಯಲ್ಲಿ ಮುಖ್ಯವಾಗಿ 4-5 ತರ ರೋಗಗಳು ಬರ್ತವೆ. ಮೊದಲನೇ ರೋಗ ಬಂದು ನೆಕ್ರಾಸಿಸ್ ನಂಜು ರೋಗ ಅಂತ ಹೇಳ್ಬಿಟ್ಟು, ಈ ರೋಗ ಬಂದ್ರೆ ಎಲೆಗಳು ಒಂದು ಕಡೆ ತಿರುಚಿಕೊಳ್ತವೆ. ಬರುತ್ತೆ ಸರ್, ಇದು ಸಾಮಾನ್ಯವಾಗಿ ಥ್ರಿಪ್ಸ್ ಅಂತ ಹೇಳಿ ಒಂದು ಕೀಟ ಇದೆ, ಆ ಕೀಟಗಳು ಈ ರೋಗವನ್ನ ಹರಡ್ತಾ ಎಲೆ ಮೇಲೆ ಬಂದು ಕೂತ್ಕೋತವೆ. ಸೊ ಎಲೆ ಮೇಲೆ ಬಂದು ಎಲೆಗಳಿಂದ ರಸ ಇರ್ತದೆ. ಸೊ ರೋಗ ಬಂದಿರತಕ್ಕಂತ ಗಿಡದಲ್ಲಿ ರಸ ಇರ್ಕೊಂಡು ಚೆನ್ನಾಗಿರೋ ಗಿಡಕ್ಕೆ ಹೋಗಿ ರಸ ಇದ್ರೆ ಈ ನಂಜು ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತಾ ಹೋಗ್ತದೆ. ಸೊ ಇದನ್ನ ತಡೆಗಟ್ಟಬೇಕಾದ್ರೆ ನಾವು 1 ಕೆಜಿ ಬಿತ್ತನೆ ಬೀಜಕ್ಕೆ 5 ಗ್ರಾಮ್ ಇಮ್ಡಾಕ್ಲೋಪ್ರಿಡ್ 70 WS ಅನ್ನ ಬೀಜೋಪಚಾರ ಮಾಡಬೇಕಾಗತ್ತೆ. 25-40 ದಿನಗಳ ನಂತರ 1/2 ಮಿಲಿ ಇಮ್ಡಾಕ್ಲೋಪ್ರಿಡ್ ನ 1 ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಮತ್ತೆ ರೋಗ ಬಂದಿರತಕ್ಕಂಥ ಗಿಡಗಳನ್ನು ನಾವು ಕಿತ್ತು ನಾಶ ಪಡಿಸಬೇಕು, ಇಲ್ಲಾಂದ್ರೆ ಈ ರೋಗ ಹರಡ್ತಾ ಹೋಗ್ತದೆ. ಎರಡನೇದು ಬಂದು ಎಲೆ ಚುಕ್ಕೆ ರೋಗ ಅಂತ ಹೇಳ್ಬಿಟ್ಟು, ಈ ರೋಗದ ಲಕ್ಷಣಗಳೇನಪ್ಪ ಅಂದ್ರೆ ಮೊಟ್ಟ ಮೊದಲಿಗೆ ಕಪ್ಪು ಚುಕ್ಕೆಗಳು ಕಾಣಿಸ್ಕೊತವೆ, ಅವು ವೃತ್ತಾಕಾರದಲ್ಲಿ ಇರ್ತವೆ. ಈ ಚುಕ್ಕೆಗಳು ಒಂದಕ್ಕೊಂದು ಗೂಡ್ಕೊಂಡು ದೊಡ್ಡ ಮಚ್ಚೆಗಳಾಗಿ ಪರಿವರ್ತನೆ ಆಗ್ತವೆ. ಸೊ ಇದನ್ನ ಹತೋಟಿ ಮಾಡಬೇಕಾದ್ರೆ ಮ್ಯಾಂಕೋಜಬ್ ಅಂತೇಳಿ ಒಂದು ಶಿಲೀಂದ್ರನಾಶಕ ಸಿಗುತ್ತೆ, ಅದು 2.5 ಗ್ರಾಮ್ 1 ಲೀಟರ್ ನೀರು ಹಾಗೂ ಸಿಂಪರಣೆ ಮಾಡಿದ್ರೆ ಇದನ್ನ ಹತೋಟಿ ಮಾಡಬಹುದು. ಸೊ ಇನ್ನು ಹೊಸ ರೋಗನಾಶಕ ಬಂದ್ರೆ ಪ್ರೊಪಿಕೋನೋಜಲ್ ಅಂತ ಬರುತ್ತೆ, ಅದು 1 ml 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನು ಮೂರನೇ ಮುಖ್ಯವಾದ ರೋಗ ಬೂದಿ ರೋಗ ಅಂತ ಹೇಳ್ಬಿಟ್ಟು, ಇದು ಎಲೆಗಳ ಮೇಲೆ, ಕಾಂಡದ ಮೇಲೆ, ತೆನೆಗಳ ಮೇಲೆ ಕಂಡು ಬರ್ತದೆ. ಸೊ ಹೆಸರು ಹೇಳ್ದಂಗೆ ಬಿಳಿ ಬೂದಿ ಶಿಲೀಂದ್ರ ನಾಶಕಗಳು ಬರ್ತವೆ. ಸೊ ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನವರು KBSH 53 ಅಂತೇಳಿ ಒಂದು ತಳಿನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ತಳಿ ಈ ಬೂದಿ ರೋಗ ತಡೆಯತಕ್ಕಂಥ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ. ಸೊ ಇದನ್ನ ಹತೋಟಿ ಮಾಡಬೇಕಾದ್ರೆ ನೀರಿನಲ್ಲಿ ಕರುವ ಗಂಧಕವನ್ನ 3 ಗ್ರಾಮ್ 1 ಲೀಟರ್ ನೀರು ಹಾಕಿ ಸಿಂಪರಣೆ ಮಾಡಬೇಕು, ಅಥವಾ ಡೈಫೆನ್ ಕೋನೋಜಾಲ್ ಅಂತ ಬರುತ್ತೆ, ಇದನ್ನ 1/2 ml 1 ಲೀಟರ್ ಹಾಕೊಂಡು ನೀವು ಸಿಂಪರಣೆ ಮಾಡಿದ್ರೆ ಇದನ್ನ ಹತೋಟಿ ಮಾಡಬಹುದು. ಇನ್ನು ಇತ್ತೀಚೆಗೆ ಒಂದು ಹೊಸ ರೋಗ ಅಂದ್ರೆ ಕೇದಿಗೆ ರೋಗ ಅಥವಾ ಬೂಜು ರೋಗ ಅಂತ ಬರ್ತದೆ. ಇದರ ಎಲೆಯ ಮೇಲ್ಭಾಗದಲ್ಲಿ ಹಳದಿ ಬಣ್ಣ ಇರ್ತದೆ, ಕೆಳಭಾಗದಲ್ಲಿ ಬಿಳಿ ಶಿಲೀಂಧ್ರವನ್ನು ಹೊಂದಿರ್ತದೆ. ಸೊ ಇದಕ್ಕೆ ಮೆಟಲಾಕ್ಸಿಲ್ ಅಂತ ಆಗ್ಲೇ ನಾನು ಏನ್ ಹೇಳಿದೆ, ಅದನ್ನು ಬೀಜೋಪಚಾರ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಇನ್ನು ಕಡಿಮೆ ಪ್ರಮಾಣದಲ್ಲಿ ತುಕ್ಕು ರೋಗ ಅಂತ ಬರುತ್ತೆ. ಸೊ ತುಕ್ಕು ರೋಗ ಬಂದ್ರೆ ಎಲೆಗಳ ಕೆಳಭಾಗದಲ್ಲಿ ಕೆಂಪು ಚುಕ್ಕೆಗಳು ಬರ್ತವೆ, ಆ ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಂಡು ದೊಡ್ಡ ಮಚ್ಚೆಗಳಾಗ್ತವೆ. ಇದಕ್ಕೆ ಮ್ಯಾಂಕೋಜಬ್ ಅನ್ನೋ ಶಿಲೀಂಧ್ರ ನಾಶಕವನ್ನ 2 ಗ್ರಾಮ್ 1 ಲೀಟರ್ ನೀರು ಹಾಕಿದ್ರೆ ಇದನ್ನ ಹತೋಟಿ ಮಾಡ್ಕೋಬಹುದು. ಅದೇ ತರ ಸೂರ್ಯಕಾಂತಿ ಬೆಳೆಗೆ ಬಾಧಿಸುವಂತಹ ಕೀಟಗಳು ಮತ್ತೆ ಅವುಗಳ ನಿಯಂತ್ರಣ ಕ್ರಮದ ಬಗ್ಗೆ ಹೇಳಿರಿ ಸರ್. ಸೂರ್ಯಕಾಂತಿ ಬೆಳೆಯಲ್ಲಿ ಮುಖ್ಯವಾಗಿ ಮೂರು ತರ ಕೀಟಗಳು ಬೆಳೆಗೆ ಹಾನಿ ಮಾಡ್ತವೆ. ಮೊದಲನೇದಾಗಿ ಎಲೆ ತಿಂತಕ್ಕಂಥ ಕೀಟಗಳು, ರಸ ಹೀರ್ತಕ್ಕಂಥ ಕೀಟಗಳು, ಮತ್ತೆ ತೆನೆ ಕೊರಿತಕ್ಕಂಥ ಕೀಟಗಳು. ಈ ಎಲೆ ತಿಂತಕ್ಕಂಥ ಕೀಟಗಳಲ್ಲಿ ಮುಖ್ಯವಾಗಿ ಈ ತಂಬಾಕು ಕತ್ರಿ ಹುಳ ಅಂತ ಬರುತ್ತೆ, ಬಿಹಾರ ಕಂಬಳಿ ಹುಳ ಅಂತ ಬರ್ತದೆ, ಕೊಂಡ್ಲಿ ಹುಳ ಬರುತ್ತೆ, ಮೂತಿ ಹುಳ ಅಂತ ಬರ್ತವೆ. ಎಲೆಗಳನ್ನು ಅಗೆದು ಜಿಗಿದು ತಿಂತವೆ. 40-45 ದಿನಗಳ ಬೆಳೆಗೆ ಶೇಕಡ 5% ಬೇವಿನ ಬೀಜದ ಕಷಾಯ ಸಿಂಪರಣ ಮಾಡಿದ್ರೆ ಈ ಎಲೆ ತಿಂತಕ್ಕಂಥ ಕೀಟಗಳನ್ನು ಹತೋಟಿ ಮಾಡಬಹುದು. ಇನ್ನು ರಾಸಾಯನಿಕಗಳಿಗೆ ಬರೋದಾದ್ರೆ ಪ್ರೊಫೆನೋಫಾಸ್ ಅಂತೇಳಿ ಒಂದು ಕೀಟನಾಶಕ ಸಿಗುತ್ತೆ, ಅದು 1-2 ml 1 liter ಹಾಕೊಂಡು ಸಿಂಪರಣೆ ಮಾಡಿದ್ರೆ ಈ ಎಲೆ ತಿಂತಕ್ಕಂಥ ಹುಳುಗಳನ್ನು ಹತೋಟಿ ಮಾಡಬಹುದು. ಇನ್ನು ಎರಡನೇದಾಗಿ ರಸ ಹೀರೋ ಕೀಟಗಳು. ಸೊ ಈಗಾಗಲೇ ನನಗೆ ನಿಮಗೆ ಥ್ರಿಪ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ರಿಪ್ಸ್ ಜೊತೆಗೆ ಹಸಿರು ಜಿಗುಳುಗಳು ಬರ್ತವೆ, ಬಿಳಿ ನೊಣಗಳು ಬರ್ತವೆ. ಇವು ಎಲೆಗಳಿಂದ ರಸ ಹೀರಿದಾಗ ಎಲೆಗಳು ಹಳದಿ ಆಗ್ತವೆ, ನಂತರ ಕಂದು ಬಣ್ಣಕ್ಕೆ ತಿರುಗಿ ಒಣಗ್ತವೆ. ಸೊ ಈ ಥ್ರಿಪ್ಸ್ನಿಂದ ಈ ನಂಜಾಣು ರೋಗ ಸಹ ಹರಡ್ತಾ ಹೋಗ್ತದೆ. ಸೊ ಬಿತ್ತನೆ ಸಮಯದಲ್ಲಿ 1 kg ಬೀಜಕ್ಕೆ 5 g ಇಮ್ಡಾಕ್ಲೋಪ್ರಿಡ್ನ ಬೀಜೋಪಚಾರ ಮಾಡಬೇಕಾಗತ್ತೆ. ಸೊ ಬಂದ ನಂತರ 1/2 ml ಇಮ್ಡಾಕ್ಲೋಪ್ರಿಡ್ನ 1 liter ನೀರಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಕಡೆಯ ಹಂತದಲ್ಲಿ ತೆನೆ ಕೊರೆಯುವ ಹುಳ ಬರ್ತದೆ. ಸೊ ಇದು ಹೂವು ಮತ್ತು ಬೆಳೆ ಕಾಳುಗಳನ್ನು ತಿಂತದೆ. ಸೊ ಇದಕ್ಕೆ ನಿಮಗೆ ಹೆಲ್ಕೋವರ್ಪ ನಂಜಾಣು NPV ಅಂತ ಸಿಗುತ್ತೆ, ಅದು 1 ml 1 liter ಹಾಕೊಂಡು ನೀವು ಸ್ಪ್ರೇ ಮಾಡಿದ್ರೆ 55-60 ದಿವಸಗಳ ಬೆಳೆಗೆ ಇದನ್ನು ಸಿಂಪರಣೆ ಮಾಡಬಹುದು. ಇನ್ನು ರಾಸಾಯನಿಕ ಕೀಟನಾಶಕಗಳು ಬರೋದಾದ್ರೆ ನಿಮಗೆ ಸ್ಪೈನಾಸಾಡ್ 45 SC ಅಂತ ಸಿಗುತ್ತೆ, ಇದು 1 ml 10 liter ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಈ ತೆನೆ ಕೊರಿತಕ್ಕಂಥ ಹುಳವನ್ನು ನಾವು ಹತೋಟಿ ಮಾಡ್ಕೋಬಹುದು. ಇನ್ನೊಂದು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಈಗ ಸೂರ್ಯಕಾಂತಿ ಬೆಳೆಗೆ ಪಕ್ಷಿಗಳಿಂದನೂ ಕೂಡ ಹಾನಿ ಆಗಬಹುದು ಅಂತ ಹೇಳ್ತಾರೆ, ಯಾವ ತರ ಪಕ್ಷಿಗಳಿಂದ ಹಾನಿ ಆಗುತ್ತೆ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಸರ್, ಸಾಮಾನ್ಯವಾಗಿ ಕಾಳು ಕಟ್ಟುವ ಹಂತದಲ್ಲಿ ಪಕ್ಷಿಗಳ ಕಾಟ ಹೆಚ್ಚಾಗಿರ್ತದೆ, ಅದರಲ್ಲೂ ಈ ಗಿಣಿಗಳ ಕಾಟ ಈ ಬೆಳೆಗೆ ಹೆಚ್ಚು ಬಾಧಿಸ್ತದೆ. ಗುಬ್ಬಿ ಗಿಣಿಗಳು ಮುಖ್ಯ, ಇದಲ್ಲದೆ ಗುಬ್ಬಿ ಮತ್ತೆ ಇತರೆ ಪಕ್ಷಿಗಳು ಇವುಗಳನ್ನ ತಿಂತವೆ. ಸಾಮಾನ್ಯವಾಗಿ ಇದರ ಹಾವಳಿ ಬೆಳಗಿನ ಜಾವ ಅಥವಾ ಸಂಜೆಯ ಸಮಯದಲ್ಲಿ ಹೆಚ್ಚು ಇರ್ತದೆ, ಬರ್ತವೆ. ಸೊ ರೈತರು ತಮ್ಮದೇ ಆದ ವಿಧಾನದಲ್ಲಿ ಅಂದ್ರೆ ಕಾವಲು ಕಾಯೋದ್ರಿಂದ, ಶಬ್ದಗಳನ್ನ ಮಾಡೋದ್ರಿಂದ ಅವುಗಳನ್ನ ಹೆದರಿಸಿ ಓಡಿಸಬೇಕಾಗತ್ತೆ. ಸೊ ಅದೇ ರೀತಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ಖಾಲಿ ಡಬ್ಬಗಳು ತಗೊಂಡು ಅದರಿಂದ ಶಬ್ದಗಳನ್ನ ಮಾಡ್ತಾರೆ. ಸೊ ಈ ಶಬ್ದಗಳಕ್ಕೆ ಹೆದರಿ ಪಕ್ಷಿಗಳು ಸಾಮಾನ್ಯವಾಗಿ ದೂರ ಹೋಗ್ತವೆ. ಅಂದ್ರೆ ಕಾಳು ಕಟ್ಟೋ ಸಮಯ, ಬಲಿಯೋ ಸಮಯ 2-3 ವಾರ ಈ ರೀತಿ ಮಾಡಿದ್ದೆ ಆದ್ರೆ ಪಕ್ಷಿಗಳ ಹಾವಳಿಯಿಂದ ತಪ್ಪಿಸ್ಕೋಬಹುದು. ಅದು ಪ್ರಮುಖವಾಗಿ ಕಾಳು ಕಟ್ಟ ಸಮಯದಲ್ಲೇ ದಾಳಿ ಇಡ್ತವೆ. ಹೌದು ಸರ್, ಅದು ಬರ್ದಿದ್ದಾಗ ನೋಡ್ಕೋಬೇಕು. ಇನ್ನೊಂದು, ಈಗ ಜೇನುನೊಣಗಳು ಯಾವ ತರ ಪಾತ್ರ ವಹಿಸ್ತವೆ ಸೂರ್ಯಕಾಂತಿ ಬೆಳೆಯಲ್ಲಿ? ಸರ್, ಸಾಮಾನ್ಯವಾಗಿ ಜೇನುನೊಣಗಳು ಸೂರ್ಯಕಾಂತಿ ಅಂತೇನಲ್ಲ, ಎಲ್ಲಾ ಬೆಳೆಗಳಲ್ಲೂ ಅವು ಇಳುವರಿ ಹೆಚ್ಚಿಗೆ ಪಡ್ಕೊಳ್ಳೋದಕ್ಕೆ ಸಹಕಾರಿ ಆಗ್ತವೆ. ಸೊ ಅದರಲ್ಲೂ ಸೂರ್ಯಕಾಂತಿಯಲ್ಲಿ ಜೇನುನೊಣಗಳ ಪಾತ್ರ ತುಂಬಾ ಮಹತ್ವವನ್ನ ವಹಿಸ್ತದೆ. ಸಾಮಾನ್ಯವಾಗಿ ಹೂವಾಡೋ ಹಂತದಲ್ಲಿ ಈ ಜೇನುನೊಣಗಳು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪಾಲ್ಗೊಳ್ತವೆ. ಸೊ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಹೆಚ್ಚಿನ ಇಳುವರಿ ಪಡೆದುಕೊಳ್ಳೋಕೆ ಸಹಾಯಕವಾಗ್ತವೆ. ಸಾಮಾನ್ಯವಾಗಿ ಇದರ ಚಟುವಟಿಕೆ ಬೆಳಿಗ್ಗೆ 7 ಗಂಟೆಗೆ ಶುರುವಾಗಿ ಸಾಯಂಕಾಲ 4 ಗಂಟೆವರೆಗೂ ಇರ್ತವೆ. ಸೊ ಆದಷ್ಟು ನಾವು ಸೂರ್ಯಕಾಂತಿ ಬೆಳೆಯಲ್ಲಿ ಈ ರೋಗನಾಶಕ ಅಥವಾ ಕೀಟನಾಶಕ ಸಿಂಪರಣೆಯನ್ನ ಬೆಳಿಗ್ಗೆ ಹೊತ್ತು ಮಾಡದೇ ಇರೋದು ಸೂಕ್ತ. ಯಾಕಂದ್ರೆ ನಾವು ಕೀಟನಾಶಕಗಳನ್ನು ಸಿಂಪರಣೆ ಮಾಡಿದ್ದೆ ಆದ್ರೆ ಅವು ಜೇನುನೊಣಗಳನ್ನ ಸಾಯಿಸ್ತವೆ. ಸೊ ಆ ಉದ್ದೇಶದಿಂದ ಜೇನುನೊಣಗಳ ಚಟುವಟಿಕೆ ಹೆಚ್ಚಾಗಿರೋದ್ರಿಂದ ಸೂರ್ಯಕಾಂತಿ ಅಂತ ಬೆಳೆಯಲ್ಲಿ ನಾವು ಸಾಯಂಕಾಲದೊತ್ತು ಸಿಂಪರಣೆ ಮಾಡಬೇಕು. ಯಾಕಂದ್ರೆ ಆ ಸಮಯದಲ್ಲಿ ಜೇನುನೊಣಗಳು ಗೂಡುಗೋಗಿರ್ತವೆ. ಸೊ ಹಂಗಾಗಿ ನಾವು ಸಾಯಂಕಾಲದೊತ್ತು ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಅಂದ್ರೆ ರೈತರು ಇದನ್ನು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಅಂದ್ರೆ ತಮ್ಮ ಬೆಳೆ ಹೇಗಿದ್ರು ಅದು ಉತ್ಪಾದನೆ ಜಾಸ್ತಿ ಆಗ್ತದೆ ಅಂತ ಒಂದು ನಿಟ್ಟಿನಲ್ಲಿ ಅವರಿಗೆ ಗೊತ್ತಿರ್ತದೆ. ಆದ್ರೆ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಹೂ ಸೂರ್ಯಕಾಂತಿ ಹೂ ಬಿಟ್ಟಾಗ ನೀವು ಕೀಟನಾಶಕ ಸಿಂಪರಣೆ ಮಾಡ್ಬೇಕಂದ್ರೆ ಅದು ಸಾಮಾನ್ಯವಾಗಿ ಸಾಯಂಕಾಲನೇ, ಅಂದ್ರೆ ಸಾಧಾರಣ ಸೂರ್ಯ ಮುಳುಗದ ಮೇಲೆ ಹತ್ರ ಅಥವಾ ಮುಳುಗೋ ಟೈಮ್ನಲ್ಲಿ ಮಾಡಬೇಕು. ಪಕ್ಷಿ ಬರ್ದಿದ್ದಂಗ ನೋಡ್ಕೋಬೇಕು. ಹೌದೌದು, ಸಾಯಂಕಾಲ ಜೇನುನೊಣಗಳು ಬರ್ದಿದ್ದಂಗ ನೋಡ್ಕೋ. ಜೇನುನೊಣಗಳು ಸಾಮಾನ್ಯವಾಗಿ 4 ಗಂಟೆ ಮೇಲೆ ಅವು ಗೂಡು ಕೊಟ್ಟೋಳ್ತವೆ, ಅದರ ಚಟುವಟಿಕೆ ಅಷ್ಟೊಂದಿರಲ್ಲ. ಸೊ ಹಂಗಾಗಿ ಸಾಯಂಕಾಲ 4 ಗಂಟೆ ನಂತರ ನೀವು ಮಾಡಬಹುದು. ಇನ್ನು ನೀವು ಕೀಟನಾಶಕಗಳನ್ನ ಸಿಂಪರಣೆ ಮಾಡಲೇಬೇಕಂತ ಸಂದರ್ಭದಲ್ಲಿ ಈ ಸೂರ್ಯಕಾಂತಿ ಬೆಳೆಗೆ ಇರತಕ್ಕಂತ ಜೇನುನೊಣಗಳಿಗೆ ಅತಿ ಕಡಿಮೆ ತೊಂದರೆ ಕೊಡ್ತಕ್ಕಂಥ ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕು. ಅಥವಾ ಬೇವಿನ ಬೀಜ ಕಷಾಯ ಅಂತ ಕೀಟನಾಶಕಗಳು ಅಂದ್ರೆ ಜೈವಿಕ ಕೀಟನಾಶಕಗಳನ್ನ ಸಿಂಪರಣೆ ಮಾಡಿದ್ರೆ ಅವು ಹಾನಿಕಾರಕ ಕೀಟಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿರ್ತವೆ, ಜೇನುನೊಣಗಳ ಮೇಲೆ ಹೆಚ್ಚು ಪರಿಣಾಮ ಏನು ಪರಿಣಾಮ ಆಗದೇ ಇಲ್ಲ. ಯಾಕಂದ್ರೆ ಅದು ಸಹಜ ಅಲ್ಲ, ಅದು ಅದು ಏನು ಮಾನವ ನಿರ್ಮಿತ ಅಲ್ಲ, ಆರ್ಟಿಫಿಷಿಯಲ್ ಅಲ್ಲ. ಅದಕ್ಕಾಗಿ ಆರ್ಟಿಫಿಷಿಯಲ್ ಇದ್ರೆ ಮಾತ್ರ ಅದು ಯಾವುದೇ ಒಂದು ಹುಳಗಳಿಗಾಗ್ಲಿ ಮತ್ತೆ ಪ್ರಾಣಿಗಳಿಗಾಗ್ಲಿ ತೊಂದರೆ ಕೊಡ್ತದೆ. ಇದು ತೊಂದರೆ ಕೊಡೋ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ರೈತ ಬಾಂಧವರು ಇದು ಕೂಡ ಲಕ್ಷ್ಯ ಇಟ್ಟಿರ್ತಾರೆ. ಯಾಕಂದ್ರೆ ಜೇನ್ನೋಣ ರೈತನ ಮಿತ್ರ ಆಗಿ ಇವ್ರು ಬಳೆನೆ ಜಾಸ್ತಿ ಮಾಡಿಕೊಡೋ ಒಂದು ಒಂದು ಸ್ನೇಹಿತ ಅಂತ ಹೇಳ್ಬಹುದು. ಅಂತ ಸಂದರ್ಭದಲ್ಲಿ ಈ ರೈತ ಬಾಂಧವರು ಕಾಳಜಿ ವಹಿಸ್ತಾರೆ. ಒಂದು ವೇಳೆ ಆಗಿಲ್ಲ ಅಂದ್ರೂ ಇನ್ನು ಮುಂದೆ ಕಾಳಜಿ ವಹಿಸ್ರಿ ಅಂತ. ಆದಷ್ಟು ಸಾಯಂಕಾಲ ಅಂದ್ರೆ 4 ಗಂಟೆ ನಂತರ ಕೀಟನಾಶಕ ಸಿಂಪರಣೆ ಮಾಡಲೇಬೇಕಾದಾಗ ಮಾಡಬೇಕಾಗತ್ತೆ. ಹೌದಲ್ಲ? ಖಂಡಿತ. ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಗೆ ಇವತ್ತು ಸೂರ್ಯಕಾಂತಿ ಬೆಳೆಯ ಬೇಸಾಯದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀರಿ. ಈಗ ನಮ್ಮ ದೇಶದಲ್ಲಿ ಈಗ ಈ 2 ವರ್ಷದಲ್ಲಿ ಬೆಳೆಯುವ ರೈತರು ಕೂಡ ಜಾಸ್ತಿ ಆಗಿರ್ಬೋದಲ್ಲ. ಬೆಳೆ ಏರಿಯಾ ಜಾಸ್ತಿ ಅಷ್ಟೇ ಅಲ್ಲ, ವಿಸ್ತೀರ್ಣ ಜಾಸ್ತಿ ಅಷ್ಟೇ ಅಲ್ಲ, ಬೆಳೆಯವರು ಕೂಡ ಈಗ ಉತ್ಸುಕರಾಗಿದ್ದಾರೆ. ಯಾಕಂದ್ರೆ ಸ್ವಲ್ಪ ನಮ್ಮಲ್ಲಿ ಬೇಡಿಕೆ ಜಾಸ್ತಿ ಆಗಿದೆ ಆಂತರಿಕವಾಗಿ. 7-8 ವರ್ಷಗಳ ಹಿಂದೆ ಸೂರ್ಯಕಾಂತಿ ಬೆಳೆಗೆ ಬೇಡಿಕೆ ಇತ್ತು, ಬಟ್ ಮಾರ್ಕೆಟ್ ಅಲ್ಲಿ ಅವರಿಗೆ ರೇಟ್ ಹೆಚ್ಚಾಗಿ ಸಿಗ್ತಿರಲಿಲ್ಲ. ಸೊ ಉದಾಹರಣೆಗೆ ಒಂದು 5-6 ವರ್ಷಗಳ ಹಿಂದಕ್ಕೆ ಹೋದ್ರೆ ಮಾರ್ಕೆಟ್ ಅಲ್ಲಿ ಕೇವಲ 2,500-3,000 ರೂಪಾಯಿ ನಮ್ಗೆ ಅಷ್ಟೇ ಒಂದು ಕ್ವಿಂಟಾಲ್ ಸಿಗ್ತಾ ಇತ್ತು. ಬಟ್ ಇತ್ತೀಚಿನ 2 ವರ್ಷಗಳ ಈಚೆಗೆ ಭಾರತ ಸರ್ಕಾರ ರೈತರ ಈ ಬೆಳೆಯನ್ನ ಬೆಳೆಯಲು ಉತ್ತೇಜಿಸಲು ಅವರಿಗೆ ಆಲ್ಮೋಸ್ಟ್ ದುಪ್ಪಟ್ಟು ರೇಟ್ ಅನ್ನು ಮಾಡಿದೆ. ಅಂದ್ರೆ 3,000 ಇರತಕ್ಕಂತ ಸೂರ್ಯಕಾಂತಿಗೆ 6-6,500 ಅಷ್ಟು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಆ ಉದ್ದೇಶಕ್ಕೆ ರೈತರು ಇತ್ತೀಚೆಗೆ ಸೂರ್ಯಕಾಂತಿ ಬೆಳೆಯನ್ನ ಬೆಳೆಯೋದಕ್ಕೆ ಮುಂದೆ ಬಂದಿದ್ದಾರೆ. ಇನ್ನು ರೈತರಿಗೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಸರ್ಕಾರದ ಆಶಯ ಕೂಡ. ಆಯ್ತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಪ್ರಸ್ತುತ ಸೂರ್ಯಕಾಂತಿ ಬೆಳೆಯ ತಾಂತ್ರಿಕ ಬೇಸಾಯ ಕ್ರಮಗಳ ಕುರಿತು ತುಂಬಾ ಮಹತ್ವವಾದ ಮಾಹಿತಿಯನ್ನು ನೀಡಿದ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ನನ್ನ ಮೊಬೈಲ್ ಸಂಖ್ಯೆ 9919961815. ಮತ್ತೊಮ್ಮೆ ನನ್ನ ಮೊಬೈಲ್ ಸಂಖ್ಯೆ 9916196815. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸೂರ್ಯಕಾಂತಿ ಬೆಳೆಯ ಸುಧಾರಿತ ತಾಂತ್ರಿಕ ಪದ್ಧತಿಗಳು ಈ ಕುರಿತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದ್ರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಅರಳುಗುಪ್ಪಿಯ ವಿಶಾಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಚಪ್ಪಾರ ಅನ್ನ ಚತ್ರವಾ ಇಡಿಸಿದೆ ಅತ್ತೆ ಆಡಲು ಬಯೋದು ಮಾವ ಬೈಯಲು ತುಂಬಿದಂತ ಮನೆಯಲ್ಲಿ ಕಣ್ಣೀರಲಿಡಬೇಡ. ಎಷ್ಟು ಕಷ್ಟ ಬಂದರು ತಂಗಿ ಬೇಡಿ ಶಿವನನ್ನ, ಬೇಡಿ ಶಿವನನ್ನ. ಹೇಗೆ ಬಾಳಲಣ್ಣಯ್ಯ ಬಡತನದ ಬೇಗೆಯಲ್ಲಿ, ಹತ್ತಿಗೆಯ ಎದುರಲ್ಲಿ ನಾದುನಿಯರ ಜೊತೆಯಾಗಿ, ನಾದುನಿಯರ ಜೊತೆಯಾಗಿ. ಹೇಗೆ ಕಳಲೆ ಮಗಳೆ ನಿನ್ನ ಗಂಡನ ಮನೆಗೆ, ದುಃಖ ನಿಲ್ಲದಲ್ಲೆ ಮಗಳೆ ಎತ್ತ ಕರುಳಿಗೆ, ನಿನ್ನ ಎತ್ತ ಕರುಳಿಗೆ. ಹೇಗೆ ಕಳಲೆ ಮಗಳೆ ನಿನ್ನ ಗಂಡನ ಮನೆಗೆ, ದುಃಖ ನಿಲ್ಲದಲ್ಲೆ ಮಗಳೆ ಎತ್ತ ಕರುಳಿಗೆ, ನಿನ್ನ ಎತ್ತ ಕರುಳಿಗೆ. ಕೂಡಿದ ಗಂಡನೊಡನೆ ಸರಸವೇತ ಕಮ್ಮ, ಕೂಡಿದ ಗಂಡನೊಡನೆ ಸರಸವೇತ ಕಮ್ಮ, ಕೂಡಿದ ಗಂಡನೊಡನೆ ಸರಸವೇತ ಕಮ್ಮ, ಕೂಡಿದ ಗಂಡನೊಡನೆ ಸರಸವೇತ ಕಮ್ಮ. ಕಟ್ಟಿ ಒಡೆದರು ನಿನಗೆ ಸಿಟ್ಟು ಬಾರದಮ್ಮ, ಕಟ್ಟಿ ಒಡೆದರು ಎಳೆದು ಒಡೆದರು ನಿನಗೆ ದುಃಖ ಬಾರದಮ್ಮ, ಎಳೆದು ಒಡೆದರು ನಿನಗೆ ದುಃಖ ಬಾರದಮ್ಮ. ಹೇಗೆ ಕಳಲೆ ಮಗಳೆ ನಿನ್ನ ಗಂಡನ ಮನೆಗೆ, ಹೇಗೆ ಕಳಲೆ ಮಗಳೆ ನಿನ್ನ ಗಂಡನ ಮನೆಗೆ, ದುಃಖ ನಿಲ್ಲದಲ್ಲೆ ಮಗಳೆ ಎತ್ತ ಕರುಳಿಗೆ, ನ ಎತ್ತ ಕರುಳಿಗೆ. ದುಃಖ ನಿಲ್ಲದಲ್ಲೆ ಮಗಳೆ ಎತ್ತ ಕರುಳಿಗೆ, ನಿನ್ನ ಎತ್ತ ಕರುಳಿಗೆ.